ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:22. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಬಿ ಮಾಡುವ ನಮಸ್ಕಾರಗಳು. ಆಕಾಶವಾಣಿ ಭದ್ರಾವತಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗೋಕುಲ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಧನಂಜಯ, ಸಂಗೀತ ನಿರ್ದೇಶನ ಮನುಮೂರ್ತಿಯವರದು. ಹಾಡಿದ್ದಾರೆ ಟಿಪ್ಪು ಮತ್ತು ಸಂಗಡಿಗರು. ಜೀವನ ಓನಿನಲ್ಲು ಮಜನ ನೋವಿಗಿಲ್ಲಿ ಜಾಗವೆಲ್ಲಿ ಮಧುರಾದ ಅರಮನೆಯಲ್ಲಿ ನಮಗ್ಯಾಕೋ ಚಿಂತೆ ಮಮ್ಮಿಡಲಿ ಯಾರೋ ಗೊತ್ತಿಲ್ಲ ದೇವ್ರಾಣೆ ಹುಡುಕುವುದಿಲ್ಲ ಓಸಿ ಬಸ್ಸಲ್ ಎಸಿ ಪ್ರಯಾಣ ಎಲ್ಲಿ ಸಿಗೋ ಬರ ಇದೇನಾ ಗೋತ್ರವಿಲ್ಲ ಒಟ್ಟಿಗೆ ಸ್ನಾನ ಪಾತ್ರನಲ್ಲಿ ಗಾನ ಬಾವಿಲಿ ರೋಕ್ಕಪ್ಪೆ ತರಾನ ಕ್ಷಮ ಕ್ಷಮ ಕಂಸಕೋಟೆ ತಿನ್ನರು ನಾವು ಬೆಣ್ಣೆ ಇರದೆ ತಂದು ತಿಂದೆವು ಕತ್ತು ಪಳೆಯಲೆಂದು ಬರುವರು ನಪವ ಹೇಳಿ ಕೈಯ ಬಿಡುವರು 1/2 ಜೀವನ ಓನಿನಲ್ಲೂ ಭಜನ ನೋವಿಗಿಲ್ಲಿ ಜಾಗವೆಲ್ಲಿ ಮಧುರಾದ ಅರಮನೆಯಲ್ಲಿ ನಮಗ್ಯಾಕೋ ಚಿಂತೆ ಯಾರೋ ಗೊತ್ತಿಲ್ಲ ದೇವ್ರಾಣೆ ಹುಡುಕುವುದಿಲ್ಲ ಒಸಿ ಬಸಲ್ ಎಸಿ ಪ್ರಯಾಣ ಕೇಳ್ದು ಸಿಗೋ ಬರ ಇದೇನಾ ಲೋಕಕ್ಕೆ ಲಿಂಕೆ ಇಲ್ಲ ಶೋಕಿಯಂತೂ ಮಾಡಿಲ್ಲ ಬೈಕಿನಲ್ಲಿ ಬೀಚು ಕಾಫಿ ಕುಡಿತ ಚಾಚು ಕಂಗಳಿಗೆ ಹೊಡೆವ ಕರೆಂಟು ಚಿಟ್ಟೆಗಳು ಹಾರ ಊರಲಿ ನಾವು ಇನ್ನು ಮುಸುಕು ಮರೆಯಲಿ ಲಾಂಗ್ ಮಚ್ ನೋಡು ಪೋಸ್ಟಲ್ಲಿ ಗಾಂಧಿ ಕಾಂತ ನಮ್ಮ ಸ್ಕ್ರೀನಲ್ಲಿ ಅಮ್ಮ ಎಲ್ಲಿರುವಳು ಅಪ್ಪ ಎಲ್ಲೋದನು ಹೇಳೋರು ಕೇಳೋರು ಹಿಂದೆ ಮುಂದೆ ಯಾರು ಇಲ್ಲವೋ ಅದಕ್ಯಾಕೋ ಚಿಂತೆ ಅಮ್ಮಿಡಡಿ ಯಾರೋ ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ದೇವ್ರಾಣೆ ಹುಡುಕುವುದಿಲ್ಲ ಹುಡುಕುವುದಿಲ್ಲ ಒಸಿ ಬಸಲ್ ಎಸಿ ಪ್ರಯಾಣ ಕೇಳ್ದು ಸಿಗೋ ಬರ ಇದೇನಾ ಗೋಕುಲ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಇನ್ನು ಮುಂದೆ ಕೇಳೋಣ ಕೆ ಸುನಿಧಿ ಚೌಹಾಣ್ ಅವರ ಕಂಠದಲ್ಲಿ ಲವ್ ಚಿತ್ರದ ಗೀತೆ. ಮರಿ ಚಿಕೆ ಲವ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಚಿತ್ರ ಮತ್ತು ವಿಜಯ ಯೇಸುದಾಸ್ ಅವರ ಧ್ವನಿಗಳಲ್ಲಿ ಹೊಂಗನಸು ಚಿತ್ರದ ಹಾಡು. ಗೀತೆಯನ್ನ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ ಅವರು. ಹೊಂಗ

ಸುತ್ತಿದ ಗಾಳಿ ನನ್ನ ಹತ್ತಿರ ಬಂದಾಗ ಹಾಯಾದ ಕಂಪನದಿಂದ ಹಾನಿಯಾಯ್ತು ನಂಗೀಗ ಮುದ್ದಾದ ಮೋಸ ಈ ಮಂದ ಹಾಸ ಉಲ್ಲಾಸ ತುಂಬ ತುಂಬ ನೀ ಬಂದ ಕ್ಷಣ ಆರಂಭ ನಿನ್ನಿಂದ ನಿತ್ಯ ಹಬ್ಬ ಮಾಯಾವೀರಿ ಹಬ್ಬಬ್ಬ ನೀ ನಿಂತ ಜಾಗ ಅಲ್ಲೇನೇ ಸ್ವರ್ಗ ಆಕಾಶ ನೀನೀಗ ನಾನಲ್ಲಿ ಬೇಗ ಕಣ್ಣಲ್ಲೇ ಬೆಲ್ಲ ದೂಡಿ ಬಂದೆ ಎದೆಯ ಕದವನ್ನ ನಿಂತಲ್ಲೇ ನಿಂತು ಮಾರು ಹೋದೆ ಮರೆತು ನಾನನ್ನ ದೊರೆ ನಾನು ದಣಿ ನೀನು ಹೇಳ ನಿನ್ನೇನು ಒಂದು ಮನವಿ ನೀನ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಇನ್ನು ಮುಂದೆ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಸ್ವರಗಳಲ್ಲಿ ಕದಂಬ ಚಿತ್ರದ ಹಾಡು. ಸಂತೋಷ ಅಂದರೆ ಗೊತ್ತ, ಬಾಯಿಲ್ಲಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರು ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿ ತಿರುಗಿದರು ಕಾಲದ ಗಡಿಯಾರ, ಕೊನೆವರೆಗೂ ಉಳಿಯೋದೆ ನಮ್ಮಿ ಸಂಸಾರ. ಹೇ ಭೂಮಿಯ ಕಡೆ ತಿರುಗು, ಎಲ್ಲೆಲ್ಲೂ ನಮ್ಮ ಸಂಭ್ರಮ. ಚುಕ್ಕಿ ಚುಕ್ಕಿ ಚುಕ್ಕಿ ತಾರೆಗಳ ತೋಟವೇ, ಪ್ರೀತಿ ಅಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ಅದುವೇ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಕದಂಬ ಚಿತ್ರದ ಹಾಡನ್ನ ಕೇಳಿದಿರಿ. ಈಗ ಕೋಮ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಕಾರ್ತಿಕ್ ಮತ್ತು ಆಶಿಕ್ ಅರುಣ್. ಬಿಂದು ಒಂದು ತನ್ನ ಬಳಗ ತಂದು ಯಾರೆಂದು ನಯವಾಗಿ ಕೇಳಿದೆ, ಮನವು ನಾಚಿ ಮೌನಿ ಎಂದು ನಿಂತಲ್ಲೇ ತೇಲಿದೆ. ಈ ಮಾದಕ ಮನಮೋಹಕ ಬಾನೆಲ್ಲ ಭಾವುಕ ಸುಮಧುರ ಈ ಅನುಭವ ಎಲ್ಲೆಲ್ಲೂ ಬರಿಸೋಜಿಗ. ಅರೆ ರೆ ರೆ ಮಾಯೇ ಹಾದಿಲಿ ಕವಿಯಾದ ಮಾಹಿತಿ ನನ್ನಲಿ, ಇಂದಿರ ನೂರ ಈ ಮೋಡಿಗೆ ಕಡಿಪಾರು ಬೇರೆಲ್ಲ ಬೇಡಿಕೆ. ತನ್ಮಯ ವಿಸ್ಮಯ ಮನದ ಗೂಡಲ್ಲಿ ನಗೆಯ ವಿನಿಮಯ, ಅತಿಶಯ ಅತಿಶಯ ಇನ್ನು ಕನಸಲ್ಲು ಕುಣಿಯುವ ಸಂಭವ. ಗೂಡಲ್ಲಿ ನಗೆಯ ವಿನಿಮಯ, ಹೋ ಅತಿಶಯ ಇನ್ನು ಕನಸಲ್ಲು ಕುಣಿವ ಸಂಭವ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಕಾರ್ತಿಕ್ ಅವರ ಧ್ವನಿಯಲ್ಲಿ ಮಾಣಿಕ್ಯ ಚಿತ್ರದ ಹಾಡು, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ ಅವರದು. Baby, I love you so near.